ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳೋದು, ಅದು ಅಂದ್ರೆ ಕಾಂಟ್ರಾ ಇಂಡಿಕೇಶನ್. ಈಗ ಸದ್ಯ ಜ್ವರ ಇದೆ, ಮಾಡ್ಲಿಕ್ಕೆ ಆಗುದಿಲ್ಲ. ಈಗ ಸದ್ಯ ಡೆಲಿವರಿ ಆಗಿದೆ, ಆದ್ರೆ ಈ ನಂಜಿದೆ ಅಥವಾ ಈಗ ಅವಳಿಗೆ ಒಂಥರ ಹುಚ್ಚು ಹಿಡಿದಿರ್ತದಲ್ಲ ಬ್ಯಾಣಂತಿ ಹುಚ್ಚು, ಅಂತವ್ರಿಗೆ ಅಥವಾ ಅವ್ರಿಗೆ ಗರ್ಭಾಶಯದೊಳಗೆ ತುಂಬಾ ಈಗ ನಂಜಿದೆ, ಈಗ ಸದ್ಯ ಅಂತೂ ಮಾಡ್ಲಿಕ್ಕೆ ಆಗುದಿಲ್ಲ. ಮುಂಚೆ ಅಬ್ಸುಲುಟ್ ಕಾಂಟ್ರಾಇಂಡಿಕೇಶನ್ ಅಂತಲ್ಲ, ಇವೆಲ್ಲ ಸ್ವಲ್ಪ ರಿಲೇಟಿವ್ ಕಾಂಟ್ರಾಇಂಡಿಕೇಶನ್. ಆಮೇಲೆ ಕ್ಯಾನ್ಸರ್ ಇದೆ, ಸ್ವಲ್ಪ ಸದ್ಯಕ್ಕದು ಕಾಂಟ್ರಾಇಂಡಿಕೇಶನ್ ನೋಡ್ಬೇಕು, ಮಾಡ್ಲಿಕ್ಕಾದ್ರೆ ಮಾಡ್ಬೇಕು ಇಂಥವ್ರದ್ದೆಲ್ಲ ಕಂಡೀಷನ್ಸ್. ಆಮೇಲೆ ಈ ಸಂತಾನ ನಿರೋಧ ಶಸ್ತ್ರಚಿಕಿತ್ಸೆ ಮಾಡೋ ಮೊದಲಿಗೆ ನೀವು ಆಪ್ತ ಸಮಾಲೋಚನೆಯನ್ನ ಮಾಡ್ಬೇಕಾಗುತ್ತಾ, ಅಥವಾ ಮಾಡಿದ್ರೆ ಏನ್ ಮಾಡ್ತೀರಿ? ಮಾಡ್ಬೇಕಾಗ್ತದೆ ಅವ್ರಿಗೆ, ನಾವು ಏನ್ ಮಾಡ್ತೀವಿ ಅಂತ ಹೇಳ್ಬೇಕು. ಏನಪ್ಪ ಕೋಆಪರೇಟಿವ್ ತರ ಹಿಂಗ್ ಹಾಕಿರ್ದ್ವಿ, ತೆಗೆದ್ ಕೂಡಲೇ ನಿಮ್ ಮಕ್ಕಳಾಗ್ತವೆ ಅಂತ ಹೇಳಕ್ ಬರುದಿಲ್ಲ. ಇದು ಪರ್ಮನೆಂಟ್, ಇದು ಮಾಡಿಸ್ಕೊಂಡ್ ಕೂಡ ಇದು ಪರ್ಮನೆಂಟು, ಅದನ್ನ ಅವ್ರ ತಲೆ ಒಳಗೆ ಇಟ್ಕೋಬೇಕು. ಇನ್ನೊಂದು ಮಗು ಬೇಕಂದ್ರೆ ಈಗ ಮಾಡಿಸ್ಕೋಬಾರ್ದು ಅವ್ರು. ಸೊ ಅದನ್ನ ಅವ್ರು ಹೇಳ್ತೀವಿ. ಆಮೇಲೆ ಕೆಲವ್ರಿಗೆ ಒಂಥರ ನಂಬಿಕೆ, ಏನೇನೋ ನಂಬಿಕೆ, ಆಪರೇಷನ್ ಮಾಡಿದವ್ರು ದಪ್ಪ ಆಗ್ತಾರೆ, ಆಪರೇಷನ್ ಮಾಡಿಸ್ಕೊಂಡ್ಮೇಲೆ ಗಂಡ ಹೆಂಡತಿಗೆ ಸುಖ ಇರ್ಲಿಕ್ಕೆ ಆಗುದಿಲ್ಲ ಅಂತದೇನಿಲ್ಲ, ಅದನ್ನೆಲ್ಲ ನಾವು ಅವ್ರಿಗೆ ತಿಳುವಳಿಕೆ ಹೇಳ್ತೀವಿ. ಆಮೇಲೆ ಅವರು ಕನ್ನಡ ಮಾತಾಡ್ತಿರ್ತಾರೆ, ನಾವು ಇಂಗ್ಲೀಷ್ ಮಾತಾಡೋದು, ಅವ್ರು ತೆಲುಗು ಮಾತಾಡ್ತಿರ್ತಾರೆ, ನಮ್ಗೆ ಅದು ಬರೋದಿಲ್ಲ. ಅದಕ್ಕೆ ಅವ್ರಿಗೆ ತಿಳಿಯೋ ಹಾಗೆ ಇನ್ನೊಬ್ಬರನ್ನ ಇಂಟರ್ಪ್ರಿಟರ್ ಇಟ್ಕೊಂಡು ಇಂಗ್ಲೀಷ್ನಾಗೋ, ಅವ್ರು ತಿಳಿಯೋ ಲ್ಯಾಂಗ್ವೇಜು, ಹಿಂದಿ ತಿಳಿತಿರ್ತದೆ, ಇಂಗ್ಲೀಷ್ ತಿಳಿತದೆ, ಅವ್ರಿಗೆ ಯಾವ ಲ್ಯಾಂಗ್ವೇಜ್ ತಿಳಿತಿರ್ತದೆ ಆ ಲ್ಯಾಂಗ್ವೇಜ್ನಾಗ ನಾವು ಅವ್ರಿಗೆ ತಿಳಿಸಿ ಹೇಳಬೇಕು. ಇದು ಪರ್ಮನೆಂಟ್ ಪ್ರೊಸೀಜರು. ಆಮೇಲೆ ರೇರ್ ಕೇಸಸ್ನಾಗೆ ನಾವು ರಿವರ್ಸ್ ಮಾಡ್ಬೋದು. ಅದಕ್ಕೆ ಆಮೇಲೆ ಒಂದೊಂದು ಸಲ ಫೇಲ್ಯೂರ್ ಆಗ್ತದೆ ಇದರೊಳಗೆ, ಅದನ್ನು ಅವ್ರು ಹೇಳಬೇಕು. ಸಾವಿರಕ್ಕೊಂದು ಏನೋ ಎರಡು ಇರಬಹುದು, ಆದ್ರೆ ಫೇಲ್ಯೂರ್ ಆಗೋ ಚಾನ್ಸಸ್ ಇರ್ತದೆ. ಇನ್ನೊಂದು ನಳಿಕಾ ಗರ್ಭ ಅಂತ, ಡಿಂಬ ನಳಿಕೆ. ಈಗಾಗಲೇ ನಾನು ನಿಮ್ಗೆ ಹೇಳಿದೆ ಏನು ಅಂತಂದ್ರೆ, ಅಂಡಾಶಯದಿಂದ ಅಂಡ ಒಂದು ಡಿಂಬನಾಳ ಅಂತ ಬರ್ತದೆ ಅಂತ ಹೇಳಿದೆ. ಈ ನಾವು ಟಿಬೆಕ್ಟಿವ್ ಮಾಡಿದ್ರು ಒಂದೊಂದು ಸಲ ಅಲ್ಲಿ ಆಕ್ಟೋಪಿಕ್ ಪ್ರೆಗ್ನೆನ್ಸಿ ಅಂತ ಆಗ್ಬಹುದು. ಅತ್ತ ಇದನ್ನೆಲ್ಲ ಆಪರೇಷನ್ ಮಾಡಿದ್ವಪ್ಪ, ಇನ್ನು ಮುಗಿದೋ ಹೋಯ್ತು ಅಂತ ಅವ್ರು ಅನ್ಕೊಂಡು, ಇನ್ನೇನು ನಮಗೇನು ಎಚ್ ಐ ವಿ ಬರೋದಿಲ್ಲ, ನಮಗೇನು ನಂಜಾಗೋದಿಲ್ಲ ಅಂತ ತಿಳ್ಕೊಂಡಿರ್ತಾರೆ. ಹಂಗಲ್ಲ, ಇದು ಮಕ್ಕಳು ಆಗುವುದಿಲ್ಲ ಅನ್ನೋದು ಮಾತ್ರ ಬಂದ್ ಮಾಡಿರ್ತೀವಿ, ಉಳಿದುದಕ್ಕೆಲ್ಲ ನೀವು ಪ್ರಿಕಾಷನ್ ತಗೋಬೇಕಾಗ್ತದೆ. ಅದನ್ನೆಲ್ಲ ನಾವು ಅವ್ರಿಗೆ ಸಮಾಲೋಚನೆ ಇದ್ರ ಬಗ್ಗೆ ಹೇಳ್ತೀವಿ. ಈ ಯಾರಿಗೆ ಈ ಒಂದು ನಿರ್ದಿಷ್ಟ ಸಮಾಲೋಚನೆ ಮಾಡಬೇಕಾಗುತ್ತೆ? ನಿರ್ದಿಷ್ಟ ಅಂದ್ರೆ ಒಂದು ಸ್ಪೆಸಿಫಿಕ್ ಸಮಾಲೋಚನೆ. ನಾನು ಈಗಾಗಲೇ ಅದ್ರ ಬಗ್ಗೆ ನಿಮಗೆ ಇದನ್ನೇ ಹೇಳಿದೆ, ಏನಂದ್ರೆ ಇಂಥ ಸ್ಪೆಸಿಫಿಕ್ ಕಂಡೀಷನ್ ಇದೆ, ಅದಕ್ಕೆ ನಿಮಗೆ ಇದನ್ನು ಮಾಡ್ಲಿಕ್ಕೆ ಆಗ್ತದೆ, ಮಾಡ್ಲಿಕ್ಕೆ ಆಗುದಿಲ್ಲ, ಅದ್ರ ಪ್ರಾಬ್ಲಮು, ಅದನ್ನು ನಾವು ಅವ್ರಿಗೆ ಹೇಳ್ತೀವಿ. ಈ ಶಸ್ತ್ರಚಿಕಿತ್ಸೆ ನಂತರವೂ ಸಮಾಲೋಚನೆ ಮಾಡ್ತೀರಾ ಹೆಂಗೆ? ಹೌದು, ಈಗ ಮುಗೀತು, ಇನ್ನು ಬರೋದೇ ಇಲ್ಲ ಡಾಕ್ಟರ್ ಕಡೆ ಅಂತಿಲ್ಲ. ನೀವು ಮಾಡಿಸ್ಕೊಂಡು ಒಂದು ವಾರ ಆದಮೇಲೆ ಅವರು ಬರಬೇಕು, ಆಮೇಲೆ ತೋರಿಸ್ಕೊಳಕ್ಕೆ ಬರಬೇಕು. ಅದಲ್ಲದೇ ತಿಂಗಳ ತಿಂಗಳ ಅವ್ರಿಗೆ ಮುಟ್ಟಂತೂ ಆಗ್ತಿರ್ತಾರೆ, ಋತುಚಕ್ರ ಬರ್ತಿರ್ತದೆ. ಆವಾಗ ಬರಲಿಲ್ಲ ಅಂದರೆ ಒಂದು ಎರಡು ವಾರ ಬರಬೇಕು ಅವರು. ಆಕ್ಟೋಪಿಕ್ ಆಗಿರ್ಬೋದು ಅಥವಾ ಫೇಲ್ಯೂರ್ ಆಗಿರ್ಬೋದು, ತುಂಬ ಚಾನ್ಸ್ ಕಡಿಮೆ, ಆದರೆ ಆದ್ರೂ ತೋರಿಸ್ಕೊಳ್ಳಕ್ಕೆ ಬರಬೇಕು ಅಂತ ನಾವು ಅವ್ರಿಗೆ ಹೇಳ್ತೀವಿ. ಈ ಶಸ್ತ್ರಚಿಕಿತ್ಸೆಗೆ ಗಂಡನ ಒಪ್ಪಿಗೆ ಕೊಡಬೇಕಾ ಹೆಂಗೆ? ಇಲ್ಲ, ಬೇಕಾಗಿಲ್ಲ. ಕಾಯ್ದೆ ಪ್ರಕಾರ ಗಂಡನ ಒಪ್ಪಿಗೆ ಕೊಡಬೇಕಾಗಿಲ್ಲ. ಏನು ಅವ್ರು ಅಬಾರ್ಷನ್ ಮಾಡಿಸ್ಕೋಬೇಕಂದ್ರೂ ಅವ್ರು ಪ್ರೆಗ್ನೆಂಟ್ ಆಗ್ತಾರೆ, ಅವ್ರು ಡೆಲಿವರಿ ಆಗ್ತದೆ, ಅವ್ರು ಪ್ರೆಗ್ನೆಂಟ್ ಆಗ್ತಾರೆ, ಅವ್ರು ಅಬಾರ್ಷನ್ ಮಾಡಿಸ್ಕೋತಾರೆ, ಗಂಡನೇನೂ ಇಲ್ಲ. ಆದರೆ ಆಪ್ತ ಸಮಾಲೋಚನೆಗೆಲ್ಲ ನೀವು ಬರ್ರಿ ಅಂತ ಹೇಳ್ತೀವಿ. ಯಾಕಂದ್ರೆ ಗಂಡಂದ್ರಿಗೂ ಗೊತ್ತಾಗಬೇಕು, ಏನಾದರೂ ತೊಂದರೆ ಆದರೆ ಅವರು ಅನುಭವಿಸ್ಬೇಕಲ್ಲ ಮುಂದೆ. ಅದಕ್ಕೆ ನಾವು ಆಪ್ತ ಸಮಾಲೋಚನೆಗೆ ಅವ್ರು ಬರಬೇಕು, ಆದರೆ ಅವ್ರ ಪರ್ಮಿಷನ್ ಬೇಕಾಗಿಲ್ಲ. ಮೊದ್ಲಿತ್ತು, ಒಂದು ಕಾಲಕ್ಕೆ ಗಂಡಂದು ಪರ್ಮಿಷನ್ ಬೇಕು ಅಂತ ಇರ್ತಿತ್ತು, ಆವಾಗ ಅವರು ತಗೋತಿದ್ವಿ, ಈಗ ಹಾಗಿಲ್ಲ. ಈಗ ಅದನ್ನ ಕಾನೂನು ತೆಗೆದಾಕಿಬಿಟ್ಟಿದೆ. ಅವಾಗ ಮುಂಚೆ ನಾವು ಬರ್ಕೋತಿದ್ವಿ, ಗಂಡ ಪರ್ಮಿಷನ್ ಕೊಟ್ಟಿದ್ದಾನೆ ಅಂತ, ಗಂಡ ಹೆಂಡತಿ ನಾಳೆ ಜಗಳ ಆಡಬಾರ್ದು. ಅದೇ ಈಗ ಸಾಕಷ್ಟು ಬದಲಾವಣೆ ಆಗಿದೆ. ಹೌದು, ಈಗ ಆಮೇಲೆ ವೈಯಕ್ತಿಕ ಕುಟುಂಬ ಬಂದಿದೆ. ವೈಯಕ್ತಿಕ ಕುಟುಂಬ ಬಂದಿದೆ. ಹೌದು, ಈಗ ದಾಂಪತ್ಯ ಅದು ಇದಲ್ಲ, ಈ ಒಂದು ಇದು ಸೇರಿಸಿದ್ದಾರೆ, ಆದ್ರೆ ಇದೆ, ಈಗಲೂ ಇದೆ. ಆದ್ರೂ ವೈಯಕ್ತಿಕ ಕುಟುಂಬದವರಿಗೆ ಅದು ಸಂಬಂಧ ಬರಲ್ಲ. ಈಗ ನಾನು ಮದ್ವೆನೇ ಆಗಲ್ಲ, ನನಗೆ ಮಗು ಬೇಕು, ಅದು ವ್ಯವಸ್ಥೆ ಇದೆ. ಆವಾಗ ಮಾತ್ರ ಇದು ಗಂಡನ ಒಪ್ಪಿಗೆ ಬೇಕಾಗಲ್ಲ, ಆದ್ರೆ ಗಂಡನ ಒಪ್ಪಿಗೆ ಇಲ್ಲಿ ಬೇಕಾಗುತ್ತೆ, ಈ ಸಂದರ್ಭದಲ್ಲಿ ಬೇಕಾಗಲ್ಲ. ಆಮೇಲೆ ದಸ್ತಾವೇಜು ಅಂತೀರಾ, ಅಂದ್ರೆ ಡಾಕ್ಯುಮೆಂಟೇಷನ್ ಇಡಬೇಕಾಗುತ್ತಾ? ಹೌದು, ಈಗ ಪೇಷಂಟ್ ಬಂತು ಅಂತ ಇಟ್ಕೊಳ್ಳಿ, ಅವ್ರದ್ದು ಸಿಗ್ನೇಚರ್ ತಗೋತೀವಿ, ಅವರು ಮನೆ ಅಡ್ರೆಸ್ಸು, ವಯಸ್ಸೆಷ್ಟು, ಮಕ್ಕಳಿದೆಯಾ, ಎಲ್ಲ ಅವರು ಬಿಸ್ನೆಸ್ ಏನಾದರೂ ಅಂದರೆ ಅವರು ಏನಾದ್ರು ವೃತ್ತಿ ಏನು, ಅವ್ರದ್ದು ಫಿಸಿಕಲ್ ಫಿಟ್ನೆಸ್ ಎಲ್ಲ ನಾವು ಮಾಡಿ ಅದನ್ನು ಡಾಕ್ಯುಮೆಂಟ್ ಇಟ್ಟಿರ್ತೀವಿ. ಅವ್ರು ಹೀಗಾಗಿ ಡಾಕ್ಯುಮೆಂಟೇಷನ್ ನಾವು ಮಾಡ್ತೀವಿ. ಆಮೇಲೆ ಕೆಲವರಿಗೆ ಹೆಬ್ಬಟ್ಟು ಒತ್ತಾರೆ ಸಿಗ್ನೇಚರು, ಅಂಥವ್ರಿಗೊಂದು ವಿಟ್ನೆಸ್ ಯಾರಾದರೂ ಒಂದು ಸಾಕ್ಷಿದಾರ ಬೇಕು, ಇಲ್ಲಾಂದ್ರೆ ಅವ್ರು ಸಿಗ್ನೇಚರ್ ಮಾಡ್ತಿದ್ರೆ ಅವ್ರು ಸಿಗ್ನೇಚರ್ ಮಾಡ್ಬೋದು. ಯಾರು ಈ ಒಂದು ಸಂತಾನ ನಿರೋಧ ಶಸ್ತ್ರಚಿಕಿತ್ಸೆ ತರದ ಚಿಕಿತ್ಸೆಯನ್ನ ಮಾಡಿಕೊಳ್ಳಲು ಅರ್ಹರಾಗಿರ್ತಾರೆ? ಮಾಡ್ಲಿಕ್ಕೆ ಅಂತ ನೀವು ಹೇಳೋದು, ಯಾರು ಅಂತಂದ್ರೆ MBBS ಡಾಕ್ಟರ್ ಇದ್ದವರು ವ್ಯಾಸೆಕ್ಟಮಿ ಗಿಸೆಕ್ಟಮಿ ಎಲ್ಲ ಮಾಡಬಹುದು. ಆಮೇಲೆ ಹೌಸ್ ಪೋಸ್ಟ್ ಅಂತ ಅಂದ್ರೆ ಒಂದು 6 ತಿಂಗಳ OBG ಡಿಪಾರ್ಟ್ಮೆಂಟ್ ನ ಕೆಲಸ ಮಾಡೋದವರು ಮಾಡಬಹುದು. DGO ಆದವರು, MS ಆದವರು, MD ಆದವರು ಅವರೆಲ್ಲರೂ ಮಾಡಬಹುದು. ಮತ್ತೆ ಮಿನಿ ಲ್ಯಾಪ್ ಅಂತಿದ್ದ ಅಂದ್ರೆ ಸಣ್ಣದೊಂದು ಇಷ್ಟೇ ಇನ್ಸಿಷನ್ ತಗೊಂಡು ಮಾಡಿದ್ರೆ MBBS ಇದ್ದವ್ರು ಮಾಡಬಹುದು. ಇನ್ನು ಲ್ಯಾಪ್ರೋಸ್ಕೋಪಿ ಇಂಥವೆಲ್ಲ ಮಾಡೋದಿತ್ತಂದ್ರೆ ಅದಕ್ಕೊಂದು ಸ್ವಲ್ಪ ಪರಿಣಿತಿ ತಗೊಂಡವ್ರು ಮಾತ್ರ ಮಾಡಬಹುದು. ಈಗ ಟೆಕ್ನಿಷಿಯನ್ ಅವರೆಲ್ಲ ಸುಮಾರು 20-30 ವರ್ಷ ಅಗಾಧ ಅನುಭವ ಇರ್ತದೆ. ಡಾಕ್ಟರ್ ವೈದ್ಯರಿಗಿಂತ ಜಾಸ್ತಿ ಅನುಭವ ಇರ್ತದೆ. ಅವ್ರ ಫೀಲ್ಡ್ ಆಗಿ ಅವ್ರು ಮಾಡ್ಲಿಕ್ಕೆ ಬರೋದಿಲ್ಲ. ಕಾನೂನು ಹಂಗೆ ಹೇಳ್ತದೆ, ಕಾನೂನು ಡಾಕ್ಟರ್ ಇದ್ದವ್ರು ಮಾಡ್ಬೇಕು, ಟೆಕ್ನಿಷಿಯನ್ ಮಾಡ್ಲಿಕ್ಕೆ ಆಗುದಿಲ್ಲ. ಟೆಕ್ನಿಷಿಯನ್ ಹಿಮೋಗ್ಲೋಬಿನ್, ಯೂರಿನ್ ಅದೇನ್ ಇರ್ತದಲ್ಲ ಅದನ್ನ ಅವ್ನು ಮಾಡ್ಬೇಕು. ಅವನು ಲ್ಯಾಬ್ನೊಳಗೆ ಅವನ ಕೆಲಸ ಇಲ್ಲಿ ಇರಲ್ಲ, ಆ ಓಟಿ ಒಳಗೆ ಅವನ ಕೆಲಸ ಇರುದಿಲ್ಲ. ಇದು ಅವನು ಮಾಡ್ಲಿಕ್ಕೆ ಅರ್ಹತೆ ಇರೋದಿಲ್ಲ, ಇರುದಿಲ್ಲ, ನರ್ಸಸ್ಗೂ ಇರುದಿಲ್ಲ. ಅದು ಅಗಾಧ ಅನುಭವ ಇದ್ರು ಅನುಭವ ಅವ್ರ ಫೀಲ್ಡ್ ಆಗಿರ್ತದೆ, ಸರ್ಜರಿ ಒಳಗೆ ಇರುದಿಲ್ಲ. ಈ ಶಸ್ತ್ರಚಿಕಿತ್ಸೆನೆ ಯಾವಾಗ ಮಾಡ್ಕೊಳ್ಬಹುದು? ಏನಂತಂದ್ರೆ ಈಗ ತಿಂಗಳ ತಿಂಗಳ ಮುಟ್ಟಾಗ್ತಿರ್ತಾಳೆ, ಅವಳು ಮಾಡಿಸ್ಕೋಬಹುದು. ಈಗ ಹೆರಿಗೆ ಆಗ್ತದೆ, ಹೆರಿಗೆ ಆಗಿ 7 ದಿವಸದೊಳಗೆ ಅವಳು ಮಾಡಿಸ್ಕೋಬೇಕು. ಆಮೇಲೆ 7 ದಿವಸ ದಾಟ್ತಂದ್ರೆ ಅವಳು ಮಾಡ್ಲಿಕ್ಕೆ ಅವಳಿಗೆ ಆಗುದಿಲ್ಲ. ಅಂದ್ರೆ 1.5 ತಿಂಗಳ ಬಾಣಂತನ ಮುಗಿದ ಮೇಲೆ ಮಾಡಿಸ್ಕೊಳಕ್ ಬರ್ತದೆ. ಈಗ ಅಬಾರ್ಷನ್ ಮಾಡ್ತಾ ಇರ್ತೇವೆ, ಆಗಿಂದಾಗೆ ಮಾಡ್ಲಿಕ್ಕೆ ಬರ್ತದೆ. ಇನ್ ಕೆಲವರು ಮೆಡಿಕಲ್ ಅಬಾರ್ಷನ್ ಅಂತ ಅಂದ್ರೆ ಟ್ಯಾಬ್ಲೆಟ್ ತಗೊಂಡು ಮಾಡ್ಕೊಂಡಿರ್ತಾರಲ್ಲ, ಅಂತವ್ರಿಗೆ ಮುಂದಿನ ತಿಂಗಳ ಪೀರಿಯಡ್ಸ್ ಬಂದ ಮೇಲೆ ಅವರು ಮಾಡಿಸ್ಕೋಬಹುದು. ಅಥವಾ ಎಮರ್ಜೆನ್ಸಿ ಕಾಂಟ್ರಸೆಪ್ಷನ್ ಅಂತ ತಗೊಂಡಿರ್ತಾರೆ, ಇವತ್ತು ಸಂಭವ ಮಾಡಿರ್ತಾರೆ ನಾಳೆ ಅದು ಆಗಬಾರ್ದು ಅಂತ ಎಮರ್ಜೆನ್ಸಿ ಕಾಂಟ್ರಸೆಪ್ಷನ್ ತಗೊಂಡಿರ್ತಾರೆ. ಮುಂದಿನ ತಿಂಗಳ ಅವ್ರದ್ದು ಪೀರಿಯಡ್ಸ್ ಬಂದ ಮೇಲೆ ವಿದಿನ್ 7 ಡೇಸ್ ಅವರು ಮಾಡಿಸ್ಕೋಬಹುದು. ಈಗ ಯಾವ್ಯಾವ ತರದ ಶಸ್ತ್ರಚಿಕಿತ್ಸೆ ಇದಾವೆ ಮೇಡಮ್ ಅವರೇ, ಈ ಒಂದು ಸಂತಾನ ನಿರೋಧ ಶಸ್ತ್ರಚಿಕಿತ್ಸೆ? ಒಂದಂದ್ರೆ ಲ್ಯಾಪ್ರೋಸ್ಕೋಪಿ, ಉದರ ದರ್ಶಕ, ಅದರಿಂದ ನಾವು ಮಾಡಬಹುದು. ಇನ್ನೊಂದು ಹಿಸ್ಟ್ರೋಸ್ಕೋಪಿ, ಅಂದ್ರೆ ಗರ್ಭಾಶಯದೊಳಗೆ ಒಂದು ಟ್ಯೂಬ್ ದುರ್ಬೀನ್ ತರ ಸೇರಿಸಿ ಅದರಿಂದ ಮಾಡಬಹುದು. ಮಿನಿ ಲ್ಯಾಪ್ ಅಂತ ಅದು ಹೊಟ್ಟೆ ಮೇಲೆ ತುಂಬಾ ಸಣ್ಣ ಇನ್ಸಿಷನ್ ತಗೊಂಡು ಮಾಡಬಹುದು. ಇನ್ನೊಂದೇನಂತಂದ್ರೆ ವೆಜೈನಲ್, ಯೋನಿ ದ್ವಾರ ಮುಖಾಂತರ ಮಾಡಬಹುದು. ಇವು 4 ವೆರೈಟಿ ಇದೆ. ಮೊದಲಿನ ಕಾಲಕ್ಕೆ ಈಗಂತೂ ಮಾಡೋದಿಲ್ಲ ಅದನ್ನ, ಏನಪ್ಪ ಮೇಲೆ ಗಾಯ ಇರ್ತಿದ್ದಿಲ್ಲ ಅಂತ ಮಾಡ್ತಿದ್ರು. ಇಲ್ಲಿ ಅಪ್ರೋಸ್ಕೋಪಿಯಿಂದನೇ ಕಾಣಿಸೋದಿಲ್ಲ ಎಲ್ಲಿ ಮಾಡ್ತೇವೆ ಅಂತ ಅನ್ನೋದು, ಅದಕ್ಕೆ ಅದನ್ನ ತೆಗೆದು ಬಿಟ್ಟಿದ್ದಾರೆ. ಸೊ ಯೋನಿ ದ್ವಾರದ ಸುಮ್ಮನೆ ಡೆಮಾನ್ಸ್ಟ್ರೇಷನ್ ಪರ್ಪಸ್ ಮಾತ್ರ ಮಾಡಬಹುದು, ಉಳಿದದೆಲ್ಲ ಮಾಡ್ತೇವೆ. ಹಿಸ್ಟ್ರೋಸ್ಕೋಪಿ ಅದು ಅಷ್ಟು ಪಾಪ್ಯುಲರ್ ಇಲ್ಲ, ಅದರಲ್ಲಿ ಅಪ್ರೋಸ್ಕೋಪಿ ಮತ್ತೆ ಮಿನಿ ಲ್ಯಾಪ್ ಮತ್ತೆ ಪಿರ್ಪುರಲ್ ಅಂದ್ರೆ ಆಫ್ಟರ್ ಡೆಲಿವರಿ ಆದ್ಮೇಲೆ ಮಾಡಿಸ್ಕೊಳ್ಳೋದು ಪಾಪ್ಯುಲರ್ ಇದೆ. ಇದಲ್ಲದೆ ಸಾಕಷ್ಟು ಹೊಸ ತಂತ್ರಜ್ಞಾನಗಳು ಕೂಡ ಬಂದಿದ್ದಾವೆ, ಹೊಸ ಆವಿಷ್ಕಾರ ಕೂಡ ಆಗಿದ್ದಾವೆ. ಅಂದ್ರೆ ಕೆಲವೊಂದು ಏನು ರಾಸಾಯನಿಕಗಳನ್ನ ಬಳಸಿ ಅದು ಪ್ರೆಗ್ನೆಂಟ್ ಆಗದಿದ್ದಂಗೆ ಮಾಡ್ಕೊಳ್ಬಹುದು. ಯಾಕಂದ್ರೆ ಈಗ ಕೆಲವೊಬ್ಬರಿಗೆ ಏನೂ ಸಮಯನೇ ಇರೋದಿಲ್ಲ, ಹೊರಗಡೆ ಇರ್ತಾರೆ. ಅವರು ಈ ಒಂದು ಸಮಯದಲ್ಲಿ ಅವರಿಗೆ ತಮಗೆ ಪ್ರೆಗ್ನೆನ್ಸಿ ಬೇಕಾಗಿರೋದಿಲ್ಲ. ಅಂತ ಸಂದರ್ಭದಲ್ಲಿ ಈ ಒಂದು ಏನು ರಾಸಾಯನಿಕಗಳನ್ನ ಬಳಸಿ ತಾವು ಸಂತಾನೋತ್ಪತ್ತಿ ತಡ್ಕೊಳ್ಬಹುದು, ಇಂತ ಒಂದು ಚಿಕಿತ್ಸೆ ಬಂದಿದೆ, ಇದ್ರ ಮೇಲೆ ಸಂಶೋಧನೆ ಕೂಡ ಸಾಕಷ್ಟು ಆಗ್ತಾ ಇದೆ. ಹೌದು, ಅದನ್ನ ಹೇಳ್ತೀನಿ. ಅದು ಹಿಸ್ಟ್ರೋಸ್ಕೋಪಿ ಮಾಡುವಾಗ ಅದನ್ನ ಮಾಡ್ಲಿಕ್ಕಾಗ್ತದೆ, ಅದ್ರ ಬಗ್ಗೆ ನಾನು ಡೀಟೇಲ್ ಆಗಿ ಹೇಳ್ತೀನಿ. ಯಾವ್ಯಾವ ತರದ ಶಸ್ತ್ರಚಿಕಿತ್ಸೆ ಇದಾವೆ? ಈಗಾಗಲೇ ನಾನು ನಿಮ್ಗೆ ಹೇಳಿದೆ. ಈ ಉದರ ದರ್ಶಕದಿಂದ ಶಸ್ತ್ರಚಿಕಿತ್ಸೆ ಮಾಡಿಸ್ಕೊಂಡ್ರೆ ಏನು ಲಾಭ ನೋಡ್ರಿ? ಅವತ್ ಮಾಡಿ ಬೆಳಿಗ್ಗೆ ಮಾಡಿಸ್ಕೊಂಡ್ಬಿಟ್ರೆ ಸಾಯಂಕಾಲ ಮನೆಗೆ ಹೋಗ್ಬೋದು, 4-6 ಗಂಟೆ ಹಾಸ್ಪಿಟಲ್ ಆಗಿದ್ರೆ ಸಾಕು. ಇದು ಅಂಬಲಿಕಸ್ ಅಂತಂದ್ರೆ ಕರುಳು ಬೆಳೆ ಕಟ್ ಮಾಡಿರ್ತಾರಲ್ಲ, ಅಲ್ಲೇ ಒಂದು ಸಣ್ಣ ಇನ್ಸಿಷನ್ ತಗೊಂಡು ಮಾಡ್ತಾರೆ. ಮೇಲ್ ಮಾಡಿದ್ರು ಇಷ್ಟೇ ಇಷ್ಟು, 1/2 ಸೆಂಟಿಮೀಟರ್ 1 ಸೆಂಟಿಮೀಟರ್ ಇನ್ಸಿಷನ್, ಅದೇನು ಯಾರಿಗೂ ಕಾಣೋದೂ ಇಲ್ಲ. ಅದಕ್ಕೆ ಅದು ಕಾಸ್ಮೆಟಿಕಲಿ ಇಟ್ಸ್ ಗುಡ್ ಅಂತ. ಆಮೇಲೆ ನೋವು ಕಡಿಮೆ ಆಗ್ತದೆ. ಆಮೇಲೆ ಪ್ರೆಗ್ನೆಂಟ್ ಇಲ್ಲದೆ ಇದ್ರು ಡೆಲಿವರಿ ಆದ್ಮೇಲೆ ಬೇಕಾ ಟೈಮ್ನಾಗ ಮಾಡಿಸ್ಕೋಬಹುದು. ಒಂದೇನಂದ್ರೆ ಎಲ್ಲ ಚೆನ್ನಾಗಿರ್ತದೆ, ಟೈಮ್ ಕಡಿಮೆ, ನೋವು ಕಡಿಮೆ, ಬೇಗ ಮನೆಗೋಗ್ಬಹುದು. ಆದ್ರೆ ಅಕಸ್ಮಾತ್ ಏನಾದ್ರೂ ಕಾಂಪ್ಲಿಕೇಶನ್ ಆದ್ರೆ ಮಾತ್ರ ಸ್ವಲ್ಪ ದೊಡ್ಡ ಕಾಂಪ್ಲಿಕೇಶನ್ ಅದಕ್ಕೆ ಆಗ್ತವೆ. ಮಿನಿ ಲ್ಯಾಪ್ ಅಂತಂದ್ರೇನು? ಮಿನಿ ಅಂದ್ರೆ ಯಾವಾಗ್ಲೂ ಕಡಿಮೆ ಅಂತ. ಮಿನಿ ಇದು ರಂಗಾ

2237477 ಹಾಗೂ 2237488 ಬೆಂಗಳೂರಿನ ಹೊರಗಿನಿಂದ ದೂರವಾಣಿ ಮಾಡಲು ಬಳಸಬೇಕಾದ ಬೆಂಗಳೂರಿನ ಎಸ್ಟಿಡಿ ಕೋಡ್ ಸಂಖ್ಯೆ 080. ಗಮನಿಸಿ, ರಾಜ್ಯ ಕೃಷಿ ಇಲಾಖೆ ಪ್ರಾಯೋಜಿತ ನೇರ ಫೋನಿನ ಕಾರ್ಯಕ್ರಮ ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ 6:51. ಹಾಗೆಯೇ ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ದೊಡ್ಡಬಳ್ಳಾಪುರ ತಾಲೂಕು ಅಂತರಹಳ್ಳಿಯ ಮುನಿಲಕ್ಷ್ಮಮ್ಮ ಹಾಗೂ ಸಂಘಟಕರಿಂದ ಸೋಬಾನೆ ಪದ ಕೂಡ ಇರುತ್ತದೆ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕೃಷಿರಂಗ ಪ್ರಸಾರವಾಯಿತು. ಆಕಾಶವಾಣಿ ಇನ್ನು ಮುಂದೆ ಪ್ರಕಟಣೆ. 7:35 ಕನ್ನಡದಲ್ಲಿ ವಾರ್ತಾ ಪ್ರಸಾರ. ಕೇಳುಗರೆ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮೂಲಕ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಕೃಷಿ ಇಲಾಖೆ ಪ್ರಾಯೋಜಿತ ನೇರ ಫೋನಿನ ಕಾರ್ಯಕ್ರಮ ಪ್ರತಿ ಬುಧವಾರ ಹಾಗೂ ಶುಕ್ರವಾರ ಸಂಜೆ 6:50 7:20 ಪ್ರಸಾರವಾಗಲಿದೆ. ಸಂಪನ್ಮೂಲ ವ್ಯಕ್ತಿಗಳು ಆಗಮಿಸಿ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ. ಕರೆ ಮಾಡಲು ಬಳಸಬೇಕಾದ ದೂರವಾಣಿ ಸಂಖ್ಯೆಗಳು 2237477 ಬೆಂಗಳೂರಿನ ಹೊರಭಾಗದಿಂದ ಕರೆ ಮಾಡಲು ಬಳಸಬೇಕಾದ ಬೆಂಗಳೂರಿನ ಎಸ್ಟಿಡಿ ಕೋಡ್ ಸಂಖ್ಯೆ 080. ಗಮನಿಸಿ, ರಾಜ್ಯ ಕೃಷಿ ಇಲಾಖೆ ಪ್ರಾಯೋಜಿತ ನೇರ ಫೋನ್ ಕಾರ್ಯಕ್ರಮ ಪ್ರತಿ ಬುಧವಾರ ಹಾಗೂ ಶುಕ್ರವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ. ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕೆ ನಾರಾಯಣಕುಮಾರ್ ರಾಯಬಾಗಿ. ಮುಖ್ಯಾಂಶಗಳು: ಬಿಹಾರದ ಪಾಟ್ನಾ ವಿಮಾನ ನಿಲ್ದಾಣದ ಹೊಸ ಟರ್ಮಿನಲ್ ಕಟ್ಟಡ ಉದ್ಘಾಟಿಸಿದ ಪ್ರಧಾನಿ ನರೇಂದ್ರ ಮೋದಿ. ಪಟ್ಟಿ ಮಾಡಿದ ಭಯೋತ್ಪಾದಕರನ್ನು ಪಾಕಿಸ್ತಾನ ಭಾರತಕ್ಕೆ ಹಸ್ತಾಂತರಿಸಬೇಕು, ವಿದೇಶಾಂಗ ಸಚಿವಾಲಯ ಆಗ್ರಹ. ನವದೆಹಲಿಯ ರಾಷ್ಟಪತಿ ಭವನದ ಸಾಂಸ್ಕೃತಿಕ ಕೇಂದ್ರದಲ್ಲಿ ಸಾಹಿತ್ಯ ಸಮ್ಮೇಳನಕ್ಕೆ ರಾಷ್ಟಪತಿ ದ್ರೌಪದಿ ಮುರ್ಮು ಚಾಲನೆ. ಐಪಿಎಲ್ ಟಿ20 ಕ್ರಿಕೆಟ್, ಪಂಜಾಬ್ ಕಿಂಗ್ಸ್ ವಿರುದ್ದ ಟಾಸ್ ಗೆದ್ದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಫೀಲ್ಡಿಂಗ್ ಆಯ್ಕೆ. ವಾರ್ತೆಗಳ ವಿವರ: ಬಿಹಾರದ ಪಾಟ್ನಾದಲ್ಲಿಂದು ಜಯಪ್ರಕಾಶ್ ನಾರಾಯಣ್ ಅಂತಾರಾಷ್ಟೀಯ ಪಾಟ್ನಾ ವಿಮಾನ ನಿಲ್ದಾಣದ ಹೊಸ ಟರ್ಮಿನಲ್ ಕಟ್ಟಡವನ್ನು ಪ್ರಧಾನಿ ನರೇಂದ್ರ ಮೋದಿ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಬಿಹಾರ ರಾಜ್ಯಪಾಲ ಆರಿಫ್ ಮೊಹಮ್ಮದ್ ಖಾನ್, ಮುಖ್ಯಮಂತ್ರಿ ನಿತೀಶ್ ಕುಮಾರ್, ನಾಗರಿಕ ವಿಮಾನಯಾನ ಸಚಿವ ಕೆ ರಾಮಮೋಹನ್ ನಾಯ್ಡು ಉಪಸ್ಥಿತರಿದ್ದರು. ಸುಮಾರು 1,200 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದ ಪಾಟ್ನಾ ವಿಮಾನ ನಿಲ್ದಾಣದ ನೂತನ ಟರ್ಮಿನಲ್ ಕಟ್ಟಡವು ವಿಮಾನ ನಿಲ್ದಾಣದ ವಾರ್ಷಿಕ ಪ್ರಯಾಣಿಕರ ನಿರ್ವಹಣಾ ಸಾಮರ್ಥ್ಯವನ್ನು 1 ಕೋಟಿಗೆ ಹೆಚ್ಚಿಸಲಿದೆ. 65,000 ಚದರ ಮೀಟರ್ ವಿಸ್ತೀರ್ಣದಲ್ಲಿ ಪುನರ್ ಅಭಿವೃದ್ಧಿಗೊಳಿಸಿರುವ ಈ ಕಟ್ಟಡ ಪ್ರಯಾಣಿಕರಿಗೆ ಉತ್ತಮ ಸೇವೆ ಒದಗಿಸಲಿದೆ. ಇದೇ ವೇಳೆ ಅವರು 1,410 ಕೋಟಿ ರೂಪಾಯಿ ಮೌಲ್ಯದ ಯೋಜನೆಯಾದ ಬೆಹ್ತಾ ವಿಮಾನ ನಿಲ್ದಾಣದ ನೂತನ ಕಟ್ಟಡಕ್ಕೆ ಶಂಕುಸ್ಥಾಪನೆ ನೆರವೇರಿಸಿದರು. ಉದ್ಘಾಟನಾ ಸಮಾರಂಭದ ನಂತರ ಪ್ರಧಾನಿ ನರೇಂದ್ರ ಮೋದಿ ಅವರು ಪಾಟ್ನಾ ವಿಮಾನ ನಿಲ್ದಾಣದಿಂದ ಬೀರ್ಚಂದ್ ಪಟೇಲ್ ಮಾರ್ಗದಲ್ಲಿ ಇರುವ ಬಿಜೆಪಿ ರಾಜ್ಯ ಪ್ರಧಾನ ಕಚೇರಿಯವರೆಗೆ ಸುಮಾರು 6 ಕಿಲೋಮೀಟರ್ ರೋಡ್ ಶೋ ನಡೆಸಿದರು. ನಾಳೆ ಪ್ರಧಾನಿ ನರೇಂದ್ರ ಮೋದಿ ಅವರು ರೋಹ್ತಾಸ್ ಜಿಲ್ಲೆಯ ಬಿಕ್ರಮ್ಗಂಜ್ಗೆ ಭೇಟಿ ನೀಡಲಿದ್ದಾರೆ. ಈ ವೇಳೆ ಅವರು 48,520 ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ನೆರವೇರಿಸಲಿದ್ದಾರೆ. ನಂತರ ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಅವರು ಮಾತನಾಡಲಿದ್ದಾರೆ. ಪಾಕಿಸ್ತಾನದೊಂದಿಗಿನ ಮಾತುಕತೆಯ ಬಗ್ಗೆ ಭಾರತದ ನಿಲುವು ಸ್ಪಷ್ಟವಾಗಿದೆ ಮತ್ತು ಯಾವುದೇ ಮಾತುಕತೆ ದ್ವಿಪಕ್ಷೀಯವಾಗಿರಬೇಕು ಎಂದು ವಿದೇಶಾಂಗ ಸಚಿವಾಲಯ ಹೇಳಿದೆ. ನವದೆಹಲಿಯ ಇಂದು ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ವಿದೇಶಾಂಗ ಸಚಿವಾಲಯದ ವಕ್ತಾರ ರಣದೀಪ್ ಜೈಸ್ವಾಲ್, ಭಯೋತ್ಪಾದನೆ ಮತ್ತು ಮಾತುಕತೆ ಒಟ್ಟಿಗೆ ಸಾಗಲು ಸಾಧ್ಯವಿಲ್ಲ, ಪಟ್ಟಿ ಮಾಡಿದ ಭಯೋತ್ಪಾದಕರನ್ನು ಪಾಕಿಸ್ತಾನ ಭಾರತಕ್ಕೆ ಹಸ್ತಾಂತರಿಸಬೇಕಾಗಿದೆ ಎಂದು ಆಗ್ರಹಿಸಿದರು. ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರವನ್ನು ಪಾಕಿಸ್ತಾನವು ಭಾರತಕ್ಕೆ ಹಸ್ತಾಂತರಿಸಿದ ನಂತರ ಮಾತ್ರ ಜಮ್ಮು ಕಾಶ್ಮೀರದ ಕುರಿತಾದ ಮಾತುಕತೆಗಳು ನಡೆಯುತ್ತವೆ ಎಂದರು. ಪಾಕಿಸ್ತಾನವು ಗಡಿಯಾಚೆಗಿನ ಭಯೋತ್ಪಾದನೆಗೆ ತನ್ನ ಬೆಂಬಲ ನೀಡುವುದನ್ನು ನಿಲ್ಲಿಸುವವರೆಗೂ ಸಿಂಧು ಜಲ ಒಪ್ಪಂದ ಸ್ಥಗಿತಗೊಳ್ಳಲಿದೆ ಎಂದು ರಣಧೀರ್ ಜೈಸ್ವಾಲ್ ಹೇಳಿದರು. ಇಂಡಸ್ ವಾಟರ್ ಟ್ರೀಟಿ ಕಾ ಸವಾಲ್ ಹೈ ಕಿ ಜಬ್ ತಕ್ ಪಾಕಿಸ್ತಾನ ವಿಶ್ವಸನೀಯ ತರೀಕೆ ಸೇ ಅಪ್ನಾ ಜೋ ಗತಿವಿಧಿ ಹೈ ಆತಂಕವಾದ ಕೋ ಬಢಾವಾ ದೇನೆ ಕಾ ಉಸ್ಕೋ ಜಬ್ ತಕ್ ನಹೀ ಖತಮ್ ಕರೇಗಾ ತಬ್ ತಕ್ ಯೇ ಸಂಧಿ ಜೋ ಹೈ ಅಭ್ಯಾನ್ಸ್ ಮೇ ಯಾನಿ ಕಿ ಸ್ಥಗಿತ ರಹೇಗಾ. ಜೈಸಾ ಕಿ ಹಮಾರೇ ಪ್ರಧಾನ ಮಂತ್ರಿ ನೇ ಕಹಾ ಅಪ್ನೇ ವಕ್ತವ್ಯ ಮೇ ಉಸ್ಕೋ ಮೇ ದೊಹರಾನಾ ಚಾಹೂಂಗಾ ಕಿ ಆತಂಕವಾದ ಔರ್ ಬಾತ್ಚೀತ್ ದೋನೋ ಸಾಥ್ ಮೇ ನಹೀ ಚಲ್ ಸಕ್ತಾ, ಆತಂಕವಾದ ಔರ್ ವ್ಯಾಪಾರ ಸಾಥ್ ಮೇ ನಹೀ ಚಲ್ ಸಕ್ತಾ, ಔರ್ ಪಾನಿ ಔರ್ ಖೂನ್ ದೋನೋ ಸಾಥ್ ಮೇ ನಹೀ ಬೆಹ ಸಕ್ತಾ. ಇರಾನ್ನಲ್ಲಿ ಕಾಣೆಯಾದ ಮೂವರು ಭಾರತೀಯ ಪ್ರಜೆಗಳ ಕುರಿತಾದ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಅವರು, ಕೆಲವು ದಿನಗಳ ಹಿಂದೆ ಟೆಹರಾನ್ನಲ್ಲಿ ಬಂದಿಳಿದ ನಂತರ ಅವರು ಕಾಣೆಯಾಗಿದ್ದಾರೆ. ಅವರನ್ನು ಪತ್ತೆಹಚ್ಚಲು ಅವರ ಸುರಕ್ಷತೆ ಮತ್ತು ಭದ್ರತೆ ಹಾಗೂ ಅವರು ಮನೆಗೆ ಮರಳುವ ನಿಟ್ಟಿನಲ್ಲಿ ಇರಾನ್ ಅಧಿಕಾರಿಗಳೊಂದಿಗೆ ನಾವು ಸಂಪರ್ಕದಲ್ಲಿ ಇದ್ದೇವೆ ಎಂದು ಅವರು ತಿಳಿಸಿದರು. ಬಾಂಗ್ಲಾದೇಶದಲ್ಲಿನ ಬೆಳವಣಿಗೆಗಳ ಕುರಿತು ಮಾತನಾಡಿದ ರಣಧೀರ್ ಜೈಸ್ವಾಲ್, ಭಾರತವು ಬಾಂಗ್ಲಾದೇಶದೊಂದಿಗೆ ಸಕಾರಾತ್ಮಕ ಮತ್ತು ರಚನಾತ್ಮಕ ಸಂಬಂಧವನ್ನು ಬಯಸುತ್ತದೆ. ಬಾಂಗ್ಲಾದೇಶವು ಸಮಗ್ರ, ನ್ಯಾಯಯುತ ಮತ್ತು ಮುಕ್ತ ಚುನಾವಣೆಗಳನ್ನು ನಡೆಸುವ ಮೂಲಕ ತನ್ನ ಜನರ ಭಾವನೆಗಳನ್ನು ಗೌರವಿಸಬೇಕು ಎಂದು ಒತ್ತಾಯಿಸಿದರು. 11ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆಗೆ ಕೆಲವು ದಿನಗಳು ಬಾಕಿ ಇರುವ ಹಿನ್ನೆಲೆಯಲ್ಲಿ ಸಿದ್ದತೆಗಳ ಕುರಿತು ಚರ್ಚಿಸಲು ಹಾಗೂ ಕಾರ್ಯತಂತ್ರಗಳನ್ನು ರೂಪಿಸಲು ನವದೆಹಲಿಯಲ್ಲಿ ಇಂದು ಅಂತರ್ ಸಚಿವಾಲಯ ಸಭೆ ನಡೆಯಿತು. ಸಭೆಯಲ್ಲಿ ಪ್ರಮುಖ ಸಚಿವಾಲಯಗಳು, ಆಯುಷ್ ಸಂಸ್ಥೆಗಳು ಮತ್ತು ಸಂಬಂಧಿಸಿದ ಇಲಾಖೆಗಳ ಹಿರಿಯ ಅಧಿಕಾರಿಗಳು ಭಾಗವಹಿಸಿದ್ದರು. ಸಭೆ ಉದ್ದೇಶಿಸಿ ಮಾತನಾಡಿದ ಆಯುಷ್ ಸಚಿವ ಪ್ರತಾಪ್ ರಾವ್ ಜಾಧವ್, ಅಂತಾರಾಷ್ಟೀಯ ಯೋಗ ದಿನಾಚರಣೆ ಕೇವಲ ಒಂದು ಆಚರಣೆ ಅಲ್ಲ, ಬದಲಾಗಿ ಸಮಗ್ರ ಆರೋಗ್ಯ ಖಾತರಿಗಾಗಿ ಸಚಿವಾಲಯಗಳು, ಸಂಸ್ಥೆಗಳು ಮತ್ತು ನಾಗರಿಕರನ್ನು ಒಂದುಗೂಡಿಸುವ ಚಳವಳಿಯಾಗಿದೆ ಎಂದು ಹೇಳಿದರು. ಆಯುಷ್ ಸಚಿವಾಲಯದ ಕಾರ್ಯದರ್ಶಿ ವೈದ್ಯ ರಾಜೇಶ್ ಕೊಟೇಚಾ ಮಾತನಾಡಿ, ಜಾಗತಿಕ ಮಟ್ಟದಲ್ಲಿ ಅಂತಾರಾಷ್ಟೀಯ ಯೋಗ ದಿನವು ಅತಿದೊಡ್ಡ ಚಳವಳಿಗಳಲ್ಲಿ ಒಂದಾಗಿದೆ. ಜೂನ್ 21ರಂದು ಏಕಕಾಲದಲ್ಲಿ 100,000 ಹೆಚ್ಚು ಯೋಗ ಕಾರ್ಯಕ್ರಮಗಳು ನಡೆಯಲಿವೆ. ಆಂಧ್ರಪ್ರದೇಶದ ವಿಶಾಖಪಟ್ಟಣದಲ್ಲಿ ನಡೆಯುವ ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಪಾಲ್ಗೊಳ್ಳಲಿದ್ದಾರೆ ಎಂದು ತಿಳಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಂಬಿಕೆ ವಿಶ್ವಾಸಾರ್ಹ ಸುದ್ದಿಗಾಗಿ ಕೇಳಿ ಆಕಾಶವಾಣಿ ವಾರ್ತೆ. ಪ್ರದೇಶ ಸಮಾಚಾರದಲ್ಲಿ ಆಲಿಸಿ ಕರ್ನಾಟಕದ ಸಮಗ್ರ ಸುದ್ದಿಗಳ ಹೂರಣ. ನಮ್ಮ ಎಕ್ಸ್ ಖಾತೆ @AIRNews_BANG, ಫೇಸ್ಬುಕ್ ಖಾತೆ AIR RNU Bengaluru, ಇನ್ಸ್ಟಾಗ್ರಾಂನ RNU Bengaluru ಖಾತೆಯನ್ನು ಅನುಸರಿಸಿ. ಹೆಚ್ಚಿನ ಸುದ್ದಿಗಾಗಿ ಇಂದೇ ನ್ಯೂಸ್ ಆನ್ ಏರ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಮೊಬೈಲ್ನಲ್ಲಿ ಆಕಾಶವಾಣಿ ಸುದ್ದಿಗಳನ್ನು ಆಲಿಸಿ. ನವದೆಹಲಿಯ ರಾಷ್ಟಪತಿ ಭವನದ ಸಾಂಸ್ಕೃತಿಕ ಕೇಂದ್ರದಲ್ಲಿ ಇಂದು ಸಾಹಿತ್ಯ ಸಮ್ಮೇಳನವನ್ನು ರಾಷ್ಟಪತಿ ದ್ರೌಪದಿ ಮುರ್ಮು ಉದ್ಘಾಟಿಸಿದರು. ಎರಡು ದಿನಗಳ ಸಮ್ಮೇಳನವು ಕವಿಗಳ ಸಭೆ, ಭಾರತದ ಸ್ತ್ರೀವಾದಿ ಸಾಹಿತ್ಯ, ಜಾಗತಿಕ ದೃಷ್ಟಿಕೋನದಲ್ಲಿ ಭಾರತೀಯ ಸಾಹಿತ್ಯದ ಹೊಸ ನಿರ್ದೇಶನ ಸೇರಿದಂತೆ ಅನೇಕ ಗೋಷ್ಠಿಗಳು ನಡೆಯಲಿವೆ. ಸಾಹಿತ್ಯ ಅಕಾಡೆಮಿ ಸಹಯೋಗದೊಂದಿಗೆ ರಾಷ್ಟಪತಿ ಭವನವು ಈ ಎರಡು ದಿನಗಳ ಸಾಹಿತ್ಯ ಸಮ್ಮೇಳನವನ್ನು ಆಯೋಜಿಸಿದೆ. ಉದ್ಘಾಟನಾ ಸಮಾರಂಭದಲ್ಲಿ ಕೇಂದ್ರ ಸಂಸ್ಕೃತಿ ಮತ್ತು ಪ್ರವಾಸೋದ್ಯಮ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಉಪಸ್ಥಿತರಿದ್ದರು. ಭಾಷೆಗಳ ವಿಷಯದಲ್ಲಿ ಭಾರತವು ವಿಶ್ವದಲ್ಲೇ ವಿಶಿಷ್ಟ ಸ್ಥಾನ ಹೊಂದಿದೆ. ದೇಶೀಯ ಭಾಷೆಗಳ ಸಾಹಿತ್ಯವು ಜ್ಞಾನದ ಚಿನ್ನದ ಗಣಿಯಾಗಿದೆ ಎಂದು ಉಪರಾಷ್ಟಪತಿ ಜಗದೀಪ್ ಧನ್ಕರ್ ಅಭಿಪ್ರಾಯಪಟ್ಟಿದ್ದಾರೆ. ನವದೆಹಲಿಯಲ್ಲಿ ಇಂದು ಭಾರತೀಯ ಸಾಂಖ್ಯಿಕ ಸೇವೆ ಐಎಸ್ಎಸ್ ಪ್ರೊಬೇಷನರಿ ಅಧಿಕಾರಿಗಳೊಂದಿಗೆ ಸಂವಾದ ನಡೆಸಿದ ಅವರು, ಭಾರತದ ಒಳಗೊಳ್ಳುವಿಕೆ ಅದರ ಭಾಷೆಗಳಲ್ಲಿ ಪ್ರತಿಫಲಿಸುತ್ತದೆ, ಅವು ದೇಶದ ಬೆನ್ನೆಲುಬಾಗಿವೆ ಎಂದರು. ರಾಷ್ಟೀಯ ಶಿಕ್ಷಣ ನೀತಿಯು ಮಾತೃಭಾಷೆಗೆ ಪ್ರಾಮುಖ್ಯತೆ ನೀಡಿದೆ. ವೈದ್ಯಕೀಯ ಮತ್ತು ಎಂಜಿನಿಯರಿಂಗ್ನಂತಹ ತಾಂತ್ರಿಕ ವಿಷಯಗಳಲ್ಲಿ ಸಹ ಸ್ಥಳೀಯ ಭಾಷೆಗಳಲ್ಲಿ ಶಿಕ್ಷಣ ನೀಡಲಾಗುತ್ತಿದೆ ಎಂದು ಉಪರಾಷ್ಟಪತಿ ಜಗದೀಪ್ ಧನ್ಕರ್ ಹೇಳಿದರು. ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಅಂದರೆ ವಿಜ್ಞಾನಿಗಳು ಪ್ರಯೋಗಾಲಯ ಬಿಟ್ಟು ರೈತರ ನಡುವೆ ಹೊಲಗಳಿಗೆ ತೆರಳಬೇಕು, ಹಳ್ಳಿಯಲ್ಲಿ ರೈತರೊಂದಿಗೆ ಕುಳಿತು ಚರ್ಚಿಸಬೇಕು ಎಂದು ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಹೇಳಿದ್ದಾರೆ. ಒಡಿಶಾದ ಪುರಿಯಲ್ಲಿ ಇಂದು ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಇಂದಿನಿಂದ ಎಲ್ಲಾ ವಿಜ್ಞಾನಿಗಳು ಪ್ರಯೋಗಾಲಯ ಬಿಟ್ಟು ಗ್ರಾಮಕ್ಕೆ ಬರುತ್ತಿದ್ದಾರೆ, ಅವರೊಂದಿಗೆ ಕೃಷಿಯಲ್ಲಿ ಹೊಸ ಪ್ರಯೋಗಗಳನ್ನು ಕಲಿಯುವ ಮೂಲಕ ಉತ್ಪಾದನೆಯನ್ನು ಹೆಚ್ಚಿಸುವಂತೆ ರೈತರಿಗೆ ಕರೆ ನೀಡಿದ್ದಾರೆ. ದೇಶದ 700ಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ಈ ಅಭಿಯಾನ ನಡೆಯಲಿದ್ದು ಜೂನ್ 12ರವರೆಗೆ ಮುಂದುವರಿಯಲಿದೆ. ಅಭಿಯಾನದಲ್ಲಿ ಕರ್ನಾಟಕ ಸೇರಿದಂತೆ ತಮಿಳುನಾಡು, ತೆಲಂಗಾಣ, ಮೇಘಾಲಯ, ಮಧ್ಯಪ್ರದೇಶ, ದೆಹಲಿ ಮತ್ತು ಛತ್ತೀಸ್ಗಢ ರಾಜ್ಯಗಳಲ್ಲಿ ಸಚಿವರು ಪ್ರವಾಸ ಕೈಗೊಳ್ಳಲಿದ್ದಾರೆ. ಜುಲೈ 3ರಂದು ವಾರ್ಷಿಕ ಅಮರನಾಥ ಯಾತ್ರೆ ಆರಂಭವಾಗಲಿದೆ. ಯಾತ್ರಾ ಮಾರ್ಗಗಳು ಒಟ್ಟು ಸುತ್ತಮುತ್ತಲಿನ ಪ್ರದೇಶಗಳನ್ನು ಸುರಕ್ಷಿತವಾಗಿಸುವ ದೃಷ್ಟಿಯಿಂದ ಕೇಂದ್ರ ಸರ್ಕಾರ ಅರೆಸೇನಾ ಪಡೆಗಳನ್ನು ನಿಯೋಜಿಸಲು ಸಜ್ಜಾಗಿದೆ. ಸುಗಮ ಮತ್ತು ಸುರಕ್ಷಿತ ಯಾತ್ರೆಯನ್ನು ಖಚಿತಪಡಿಸಿಕೊಳ್ಳಲು ಜಮ್ಮು ಮತ್ತು ಕಾಶ್ಮೀರದಾದ್ಯಂತ ಒಟ್ಟು 581 ಅರೆಸೇನಾ ಪಡೆಗಳ ತುಕಡಿಗಳನ್ನು ನಿಯೋಜಿಸಲಾಗುವುದು. ಅಲ್ಲದೆ ಈ ಪ್ರದೇಶದಲ್ಲಿ ಈಗಾಗಲೇ ನಿಯೋಜನೆಗೊಂಡಿರುವ 156 ತುಕಡಿಗಳನ್ನು ಬಳಸಿಕೊಳ್ಳಲು ಕೇಂದ್ರ ಗೃಹ ಸಚಿವಾಲಯ ಜಮ್ಮು ಮತ್ತು ಕಾಶ್ಮೀರ ಆಡಳಿತ ಮತ್ತು ಪೊಲೀಸರಿಗೆ ಅಧಿಕಾರ ನೀಡಿದೆ. ನಿಯೋಜಿತ ಪಡೆಗಳು ಅಮರನಾಥ ದೇವಾಲಯವನ್ನು ಸುರಕ್ಷಿತವಾಗಿ ಇಡುವುದು, ಯಾತ್ರಿಕರಿಗೆ ಭದ್ರತೆ ಕಲ್ಪಿಸುವುದು, ಸೂಕ್ಷ್ಮ ಪ್ರದೇಶಗಳಲ್ಲಿ ಪ್ರಾಬಲ್ಯ ಸಾಧಿಸುವುದು ಹಾಗೂ ಬಾಲ್ಟಾಲ್ ಮತ್ತು ಪಹಲ್ಗಾಮ್ ಮಾರ್ಗಗಳಲ್ಲಿ ನಿರಂತರವಾಗಿ ಗಸ್ತು ತಿರುಗುವ ಕಾರ್ಯವನ್ನು ನಿರ್ವಹಿಸಲಿವೆ ಎಂದು ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಯುದ್ದದ ಸ್ವರೂಪ ಬದಲಾಗುತ್ತಿರುವುದರಿಂದ ಭಾರತದ ರಕ್ಷಣಾ ಕ್ಷೇತ್ರದಲ್ಲಿ ಹೊಸ ತಂತ್ರಜ್ಞಾನವನ್ನು ದೊಡ್ಡ ಪ್ರಮಾಣದಲ್ಲಿ ಪರಿಚಯಿಸಲಾಗುತ್ತಿದೆ ಎಂದು ಭಾರತೀಯ ವಾಯುಪಡೆ ಮುಖ್ಯಸ್ಥ ಏರ್ ಚೀಫ್ ಮಾರ್ಷಲ್ ಅಮರ್ಪ್ರೀತ್ ಸಿಂಗ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ಇಂದು ನಡೆದ ಸಿಐಐ ಶೃಂಗಸಭೆ ಉದ್ದೇಶಿಸಿ ಮಾತನಾಡಿದ ಅವರು, ಆಪರೇಷನ್ ಸಿಂಧೂರ ಭಾರತದ ರಕ್ಷಣಾ ಕ್ಷೇತ್ರದ ಬಗ್ಗೆ ಸ್ಪಷ್ಟ ಕಲ್ಪನೆ ನೀಡಿದೆ. ಅಡ್ವಾನ್ಸ್ ಮೀಡಿಯಂ ಕಂಬ್ಯಾಕ್ ಏರ್ಕ್ರಾಫ್ಟ್ ಎಎಂಸಿಎ ಬಹಳ ದೊಡ್ಡ ಹೆಜ್ಜೆಯಾಗಿದೆ. ಭವಿಷ್ಯದಲ್ಲಿ ಇದರಿಂದ ಭಾರತಕ್ಕೆ ದೊಡ್ಡ ಪ್ರಮಾಣದ ಲಾಭವಾಗಲಿದೆ ಎಂದು ಅಭಿಪ್ರಾಯಪಟ್ಟರು. ಇಂಡಿಯನ್ ಪ್ರೀಮಿಯರ್ ಲೀಗ್ ಐಪಿಎಲ್ ಟಿ20 ಕ್ರಿಕೆಟ್ನಲ್ಲಿ ಇಂದು ಪ್ಲೇಆಫ್ ಪಂದ್ಯಗಳು ಆರಂಭವಾಗಲಿವೆ. ಅಂಕಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿ ಇರುವ ಪಂಜಾಬ್ ಕಿಂಗ್ಸ್ ತಂಡ ಚಂಡೀಗಢದ ಮಲ್ಲನ್ಪುರದ ಮಹಾರಾಜ ಯದವೀಂದ್ರ ಸಿಂಗ್ ಅಂತಾರಾಷ್ಟೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಮೊದಲ ಕ್ವಾಲಿಫೈಯರ್ ಪಂದ್ಯದಲ್ಲಿ ಎರಡನೇ ಸ್ಥಾನದಲ್ಲಿ ಇರುವ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದೊಂದಿಗೆ ಮುಖಾಮುಖಿಯಾಗಿದೆ. ಟಾಸ್ ಗೆದ್ದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬಿಹಾರದ ಪಾಟ್ನಾ ವಿಮಾನ ನಿಲ್ದಾಣದ ಹೊಸ ಟರ್ಮಿನಲ್ ಕಟ್ಟಡ ಉದ್ಘಾಟಿಸಿದ ಪ್ರಧಾನಿ ನರೇಂದ್ರ ಮೋದಿ. ಪಟ್ಟಿ ಮಾಡಿದ ಭಯೋತ್ಪಾದಕರನ್ನು ಪಾಕಿಸ್ತಾನ ಭಾರತಕ್ಕೆ ಹಸ್ತಾಂತರಿಸಬೇಕು, ವಿದೇಶಾಂಗ ಸಚಿವಾಲಯ ಆಗ್ರಹ. ನವದೆಹಲಿಯ ರಾಷ್ಟಪತಿ ಭವನದ ಸಾಂಸ್ಕೃತಿಕ ಕೇಂದ್ರದಲ್ಲಿ ಸಾಹಿತ್ಯ ಸಮ್ಮೇಳನಕ್ಕೆ ರಾಷ್ಟಪತಿ ದ್ರೌಪದಿ ಮುರ್ಮು ಚಾಲನೆ. ಮತ್ತು ಐಪಿಎಲ್ ಟಿ20 ಕ್ರಿಕೆಟ್, ಪಂಜಾಬ್ ಕಿಂಗ್ಸ್ ವಿರುದ್ಧ ಟಾಸ್ ಗೆದ್ದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಫೀಲ್ಡಿಂಗ್ ಆಯ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ